ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಕರ್ಮ ವಿಮೋಚನೆ ಆದಮೇಲೆ ಮೋಕ್ಷ, ಕರ್ಮವನ್ನು ಕಳ್ಕೊಳ್ಳೋ ತನಕ ಮೋಕ್ಷ ಇಲ್ಲ. ಹಾಗಾದರೆ ಭಗವಂತನ ಅನಂತ ರೂಪಗಳಲ್ಲಿ ಯಾವ ರೂಪವನ್ನು ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಪಾಯಾತ್ ಗುಣೇಶಃ ಕಪಿಲಃ ಕರ್ಮಬಂಧ, ಗುಣಪೂರ್ಣನಾಗಿರ್ತಕ್ಕಂಥ ಕಪಿಲ ರೂಪಿ ಪರಮಾತ್ಮ ಕರ್ಮ ಬಂಧನದಿಂದ ನಮ್ಮನ್ನು ರಕ್ಷಿಸಲಿ ಅಂತ ನಾರಾಯಣ ವರ್ಮದಲ್ಲಿ ಸ್ತೋತ್ರ ಮಾಡುವಂತಹ ರೀತಿಯನ್ನು ತಿಳಿಸುತ್ತೆ ಭಾಗವತ. ಕರ್ಮ ಅನ್ನೋದು ಅನಾದಿ, ಲಿಂಗ ದೇಹದ ಜೊತೆಗೆ ಸಂಬಂಧವನ್ನು ಹೊಂದಿರತಕ್ಕಂಥ ಈ ಕರ್ಮ ಅನಂತ ಬಗೆಯಾಗಿದೆ. ಮತ್ತು ಅನಂತ ಜನ್ಮಕ್ಕೂ ಕೂಡ ಈ ಕರ್ಮಗಳು ಕಾರಣ ಆಗಿದೆ, ಪುಣ್ಯ ಪಾಪಗಳಿಗೆ ಕಾರಣ ಆಗಿದೆ. ರುದ್ರಾದಿ ಸಮಸ್ತ ದೇವತಾ ವರ್ಗವನ್ನೇ ಆವರಿಸುವಂಥ ಶಕ್ತಿ ಈ ಕರ್ಮಕ್ಕೆ ಇದೆ. ತ್ರಿಗುಣಬದ್ಧರಾಗಿರ್ತಕ್ಕಂಥ ದೇವತೆಗಳ ಹೃದಯದಲ್ಲೂ ವೈರತ್ವವನ್ನು ಹುಟ್ಟಿಸಿ ಆಟ ಆಡಿಸುವಂತಹ ಈ ಕರ್ಮದ ಆಟವನ್ನು ಯಾರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಕರ್ಮದ ಬಂಧನ ಯಾರ್ಯಾರಿಗಿಲ್ಲ ಅಂತಂದರೆ, ಸಾಕ್ಷಾತ್ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಲಕ್ಷ್ಮೀದೇವಿ, ಬ್ರಹ್ಮದೇವರು, ಸರಸ್ವತಿ, ವಾಯುದೇವರು ಮತ್ತು ಭಾರತಿ. ಈ ಪರಶುಕ್ಲತ್ರಯರನ್ನು ಹೊರತುಪಡಿಸಿದ್ರೆ ಆಮೇಲಿನ ರುದ್ರಾದಿ ದೇವತೆಗಳಿಂದ ಪ್ರಾರಂಭ ಮಾಡಿ ತೃಣಜೀವರ ಪರ್ಯಂತ ಎಲ್ಲರ ಸ್ಥಾನಗಳನ್ನು ಏರುಪೇರು ಮಾಡುವಂತಹ ಸಾಮರ್ಥ್ಯ ಈ ಕರ್ಮಕ್ಕೆ ಇದೆ. ಅನಾದಿ ಕರ್ಮವೇ ನಮಗೆ ಸಂಸಾರಕ್ಕೆ ಕಾರಣವಾಗಿ ಜೀವನನ್ನು ಹೀನ ಮತ್ತು ಉಚ್ಚ ಅಂಥೇಳಿ 84 ಲಕ್ಷ ಯೋನಿಗಳಲ್ಲಿ ಆ ಜೀವನಿಗೆ ಸ್ವಲ್ಪವೂ ಗೊತ್ತಾಗದೇ ಇದ್ದಂಗೆ ತಿರುಗಿಸುತ್ತೆ. ಈ ಕರ್ಮದ ಕೊಂಡಿಯನ್ನು ಬಿಡಿಸ್ಕೊಂಡವರು ದೇವತೆಗಳಲ್ಲೇ ದುರ್ಲಭ ಅಂತಾದಮೇಲೆ ಸಾಮಾನ್ಯ ಮನುಷ್ಯರಿಗಂತೂ ದೂರತ ಉಪಾಸ್ತ ಯೋಚನೆ ಮಾಡೋದು ಸಾಧ್ಯ ಇಲ್ಲ. ಈ ಕರ್ಮವನ್ನು ಸ್ಥೂಲವಾಗಿ 3 ವಿಭಾಗ ಮಾಡಿದರೆ, ನಿತ್ಯಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ ಅಂತ. ನಿತ್ಯಕರ್ಮ ಅಂದರೆ ಸ್ನಾನ, ಸಂಧ್ಯಾ ವಂದನೆ, ಜಪ, ಶ್ರವಣಾದಿಗಳನ್ನು ಮಾಡೋದು, ಈ ರೀತಿಯಾಗಿ ಇದೆಲ್ಲ ನಿತ್ಯಕರ್ಮಗಳು. ನೈಮಿತ್ತಿಕ ಕರ್ಮ ಅಂದರೆ ಶ್ರಾದ್ದ, ಗ್ರಹಣ, ದ್ವಾದಶಿ, ಪನ್ವಾದಿಗಳು, ದಕ್ಷಿಣಾಯಣ, ಉತ್ತರಾಯಣ ಪರ್ವಕಾಲ, ಆ ಕಾಲದಲ್ಲಿ ಮಾಡ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ. ಉದಾಹರಣೆಗೆ ಗ್ರಹಣ ಅಂದರೆ ಪರ್ವಕಾಲ, ಅದರಿಂದ ತರ್ಪಣಾದಿಗಳನ್ನು ಕೊಡೋದು. ಅಮಾವಾಸ್ಯೆ, ಅವತ್ತು ತರ್ಪಣವನ್ನು ಕೊಡೋದು. ಹೀಗೆ ನೈಮಿತ್ತಿಕ ಅಂದರೆ ನಿಮಿತ್ತ ಇದ್ದಿದ್ದರಿಂದ ಮಾಡ್ತಕ್ಕಂಥ ಕರ್ಮಗಳು ನೈಮಿತ್ತಿಕ ಅಂತ. ಕಾಮ್ಯಕರ್ಮಗಳು ಅಂದರೆ ಧನ ಸಂಪತ್ತು, ದೇಶ, ಕೋಶ, ಆನೆ, ಕುದುರೆ, ರಾಜಭೋಗ, ಹೀಗೆ ವಿಷಯ ಸುಖದ ಅಭಿಲಾಷೆಯನ್ನಿಟ್ಕೊಂಡು ಮಾಡ್ತಕ್ಕಂಥ ಕರ್ಮಗಳು. ಇಂತಹ ಕಾಮನೆಗಳಿಗಾಗಿ ವೇದವನ್ನು ಉಪಯೋಗಿಸ್ಕೊಂಡವ್ರಿಗೆ ತ್ರೈವಿದ್ಯರು ಅಂತ ಕರೀತಾರೆ. ತ್ರೈವಿದ್ಯರು ಇವ್ರದ್ದು ಏನಪ್ಪ ಅಂದರೆ, ಪುನಃ ಪುನಃ ಸ್ವರ್ಗ, ನರಕ ಮತ್ತು ಭೂಲೋಕಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಈ 3ಕ್ಕಿಂತ ಬೇರೆಯಾಗಿರ್ತಕ್ಕಂಥ 4ನೇ ಮಾರ್ಗದ ಬಗ್ಗೆ ಅವರು ಜ್ಞಾನವನ್ನೇ ಮಾಡಿಕೊಂಡಿರೋಲ್ಲ. ತ್ರೈವಿದ್ಯಾಮಾಂ ಸೋಮಪಾಹ ಪೂತಪಾಪ ಅಂತ. ತ್ರೈವಿದ್ಯರು ಯಜ್ಞಗಳಿಂದ ಭಗವಂತನನ್ನು ಆರಾಧಿಸಿ ಸೋಮಪಾನವನ್ನು ಮಾಡ್ತಾರೆ, ಪಾಪ ಕಳ್ಕೋತಾರೆ, ಸ್ವರ್ಗದ ದಾರಿಯನ್ನು ಪ್ರಾರ್ಥನೆ ಮಾಡಿ ಪಡ್ಕೋತಾರೆ. ಪುಣ್ಯದ ಫಲದಿಂದ ಸ್ವರ್ಗಲೋಕವನ್ನು ಸೇರಿ ಸ್ವರ್ಗದಲ್ಲಿ ದಿವ್ಯವಾಗಿರ್ತಕ್ಕಂಥ ಭೋಗಗಳನ್ನೆಲ್ಲ ಅನುಭವಿಸ್ತಾರೆ. ಕ್ಷೀಣೆ ಪುಣ್ಯ ಮರ್ತಿಲೋಕೆ ವಿಶಂತಿ ಅಂತ ಪುಣ್ಯ ವಿಶೇಷ ಕಳೆದ್ಮೇಲೆ ಮತ್ತೆ ಭೂಲೋಕಕ್ಕೆ ಹಿಂದೆ ಬರ್ತಾರೆ. ಪುನಃ ಹಿಂದೆ ಇದುವರೆಗೆ ಏನು ಮಾಡಿದ್ರು ಅದೇ ರೀತಿಯಾಗಿ ವೇದೋಕ್ತವಾಗಿ ಬಾಹ್ಯಕರ್ಮಗಳಲ್ಲೇ ಆಸಕ್ತರಾಗ್ತಾರೆ. 3 ಲೋಕಗಳಲ್ಲೇ ಮತ್ತೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭೂಮಿ, ನರಕ, ಸ್ವರ್ಗ, ಈ 3ನೇ ಲೋಕದಲ್ಲಿ ಅವರ ಸಂಚಾರ. ಸಕಲ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನನ್ನು ಯಾರು ತಿಳ್ಕೊಂಡು ನನ್ನನ್ನೇ ಶರಣಾಗತರಾಗ್ತಾರೋ, ಭಕ್ತಿಯಿಂದ ನನ್ನನ್ನೇ ಆರಾಧನೆ ಮಾಡ್ತಾರೋ, ಅಂತಹ ದೇಹ ಇಂದ್ರಿಯ ಮನಸ್ಸುಗಳಿಂದ ನನ್ನ ಸೇವೆಯಲ್ಲಿ ತೊಡಗ್ತಕ್ಕಂಥ ಶಿಷ್ಟರು ಅಂದರೆ ವಿಧಿ ನಿಯಮಗಳನ್ನು ಅನುಸರಿಸಿ ಯಾರು ಕರ್ಮಾಚರಣೆಯನ್ನು ಮಾಡ್ತಾರೋ ಅಂಥ ಜೀವರ ಯೋಗಕ್ಷೇಮವನ್ನು ನಾನೇ ವಹಿಸ್ಕೋತೀನಿ ಅಂತಾನೆ ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತ. ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ತಿಳಿಸ್ತಾನೆ. ಆದ್ದರಿಂದ ಪರಮಾತ್ಮನ ಮಾತಲ್ಲೇ ನಾವು ವಿಶ್ವಾಸವನ್ನಿಟ್ಟು ಸರ್ವ ಕರ್ಮ ಪ್ರೇರಕನಾಗಿರ್ತಕ್ಕಂಥ, ಸರ್ವ ನಿಯಾಮಕನಾಗಿರ್ತಕ್ಕಂಥ, ಎಲ್ಲರ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅನನ್ಯವಾಗಿರ್ತಕ್ಕಂಥ ವಿಶ್ವಾಸದಿಂದ ಕರ್ಮ ಬಂಧನವನ್ನು ಪರಿಹರಿಸುವಂತೆ ಪ್ರಾರ್ಥಿಸಿ ಅವನು ಹಾಕ್ಕೊಟ್ಟಿರೋಂಥ ನಿಯಮದಂತೆ ಕರ್ಮಾಚರಣೆಯನ್ನು ಮಾಡಬೇಕು, ಸಮರ್ಪಣೆಯನ್ನು ಮಾಡಬೇಕು. ಇನ್ನು ನೈಮಿತ್ತಿಕ ಕರ್ಮ ಮತ್ತು ನಿತ್ಯ ಕರ್ಮಗಳಲ್ಲಿ ಸಬೀಜ ನಿರ್ಬೀಜ ಅಂತ ಎರಡು ರೀತಿ. ಸಬೀಜ ಕರ್ಮ ಅಂದರೆ ಪಾಪ ಬೀಜ ಪುಣ್ಯಕರ್ಮ, ನಿರ್ಬೀಜ ಕರ್ಮ ಅಂದರೆ ಪುಣ್ಯಬೀಜ ಪಾಪಕರ್ಮ. ಶಮ ಧಮ ಉಳ್ಳಂಥ ಪುಣ್ಯಾತ್ಮರನ್ನೂ ಈ ಕರ್ಮಗಳು ಬಿಡೋದಿಲ್ಲ. ಅಂದಮೇಲೆ ಸಾಮಾನ್ಯ ಜನರ ಪಾಡೇನು? ಈ ಸಬೀಜ ಕರ್ಮ ಅಂದರೆ ಯಮ ನಿಯಮನ ತಪಸ್ಸು ದಾನ ಧರ್ಮ ಭಗವಂತನ ಸೇವಾ ತಾರತಮ್ಯ ರೂಪ ಪ್ರಕಾರವಾಗಿ ಭಜನೆ ತೀರ್ಥಯಾತ್ರೆ ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾಗಿ ನಾನಾ ಕರ್ಮಗಳನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಹಂಕಾರ ಮಮಕಾರ ಈರ್ಷೆ ಅಸೂಯೆಗಳು ಹುಟ್ಟಿದ್ರೆ ಇದನ್ನೇ ಪಾಪ ಬೀಜ ಪುಣ್ಯಕರ್ಮ ಅಂತ ಕರೀತಾರೆ. ನಿರ್ಬೀಜ ಕರ್ಮ ಅಂತ ಕರೆದ್ರೆ ಅದು ಮಹಾತ್ಮರು ಜ್ಞಾನಿಗಳು ತಂದೆ ತಾಯಿ ಗುರು ಹಿರಿಯರು ಶರಣಾಗತರು ಬಂಧುಗಳು ಪರಿವಾರದವರು ಸಹೋದರರು ಅಥವಾ ಅನುಬಂಧಿಗಳು ಸಾತ್ವಿಕರು ಮೊದಲಾಗದವರ ತಕ್ಕ ಬಿಡುಗಡೆಗೋಸ್ಕರ ಅವರ ದುಃಖವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಪರೋಪಕಾರ್ಯವನ್ನು ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡುವಂಥದ್ದು. ಇದಕ್ಕೆ ಪುಣ್ಯ ಬೀಜ ಪಾಪಕರ್ಮ ಅಂತ. ಅಂದರೆ ಕೇವಲ ಪರೋಪಕಾರಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಆಚರಣೆ ಮಾಡೋದು. ಸಾತ್ವಿಕರಿಗೆ ಸಂತೋಷಪಡಿಸುವಂಥ ಕ್ರಿಯೆಗಳಲ್ಲಿ ಕೆಲವೊಂದು ಅಪರಾಧಗಳು ಅನಿವಾರ್ಯವಾಗಿ ಅಪರಿಹಾರ್ಯವಾಗಿ ಘಟಿಸ್ತವೆ, ಪಾಪಕರ್ಮದಂತನೇ ತೋರುತ್ತೆ. ಆದರೆ ಮುಂದೆ ಸಾತ್ವಿಕರಿಗೆ ಹಿತ ಆದಾಗ ಆ ಪಾಪ ತಟ್ಟೋದಿಲ್ಲ. ಇಂತಹ ಕರ್ಮ ಸಾಧನೆಗೆ ಸೋಪಾನ ಆಗತ್ತೆ. ಇದನ್ನೇ ಶ್ರೀಮದಾಚಾರ್ಯರು ನಾನಾ ಜನಸ ಶುಶ್ರೂಷ ಕರ್ತವ್ಯ ಕರವನ್ಮಿತೇಹೆ ಅಂತ. ಅನೇಕ ಜನೋಪಕಾರ ಕರದಂತೆ ಅಂದರೆ ಟ್ಯಾಕ್ಸ್ ಕಡ್ಡಾಯ ಅಂತ ಕೃಷ್ಣಗೀತೆಯಲ್ಲಿ ತಿಳಿಸ್ತಾನೆ. ಆರು ವೃಕ್ಷೋರ್ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಅಂತ. ಅಪರೋಕ್ಷ ಜ್ಞಾನವನ್ನು ಬಯಸ್ತಕ್ಕಂಥ ನಿಷ್ಕಾಮಕರ್ಮಿಗಳಿಗೂ ಕೂಡ ಈ ನಾನಾ ಜನರಿಗೆ ಶುಶ್ರೂಷೆ ಮಾಡೋದು ಕಡ್ಡಾಯ ಅಂತ ಶ್ರೀಕೃಷ್ಣನ ಆದೇಶ. ಈ ಕರ್ಮಗಳ ಏರುಪೇರು ಇದೆಯಲ್ಲ, ಇದೇ ನಮ್ಮ ಜನನ ಮರಣಗಳಿಗೆ ಕಾರಣ ಆಗುವಂಥದ್ದು. ಇದನ್ನೇ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಜೀವಶ್ಚತುರ್ದಶಾದೂರ್ಧ್ವಂ ಪುರುಷೋ ನಿಮಿಷೇಡತು ಸ್ತ್ರೀ ವ್ಯಾಪ್ಯ ನೂನ ಅನೂನ ದಶಕಂ ದೇಹಂ ಮಾನುಷ ಮಾರ್ಜತೆ. ಗಂಡಾಗಲಿ ಹೆಣ್ಣಾಗಲಿ 14 ವರ್ಷದ ಆಟಿದ ನಂತರ ಜೀವನದ ಒಂದೊಂದು ನಿಮಿಷಕ್ಕೆ ಅತೀ ಕಡಿಮೆ ಅಂದರೆ 10 ಜನ್ಮಗಳಿಗೆ ಕಡಿಮೆ ಇಲ್ಲದಷ್ಟು ಕರ್ಮಗಳನ್ನು ಮಾಡ್ತಾನೆ, ಇದು ನಿಶ್ಚಯ. ಆದ್ದರಿಂದ ಕರ್ಮಗಳನ್ನು ಅನುಭವಿಸಿ ಮುಗಿಸೋದು ಸಾಧ್ಯವೇ ಇಲ್ಲ. ಇದನ್ನು ನಿಶ್ಚಯ ಮಾಡಿಕೊಂಡು ನಾವು ಭಗವಂತನ ಧ್ಯಾನದಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ಅದೊಂದೇ ದಾರಿ ಇರುವಂಥದ್ದು ನಮಗೆ. ಈ ಕರ್ಮ ಪ್ರವಾಹ ಅನ್ನೋದು ಅನಾದಿ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡೋದಾದರೆ ಲಕ್ಷ್ಮಣ ಮತ್ತು ಅತಿಕಾಯನಿಗೂ ಒಂದು ಸಲ ಭಯಂಕರವಾದ ಯುದ್ಧ ನಡೆಯುತ್ತೆ. ಅತಿಕಾಯ ಅನ್ನೋ ದುಷ್ಟ ದೈತ್ಯ, ಮಹಾನ್ ಬಲಶಾಲಿಯಾಗಿರ್ತಕ್ಕಂಥ ದೈತ್ಯ. ಲಕ್ಷ್ಮಣ ಅತಿಕಾಯನ ಎರಡೂ ಕೈಗಳನ್ನು ಮತ್ತು ತಲೆಯನ್ನು ಕತ್ತರಿಸಿ ಹಾಕ್ತಾನೆ. ಈ ಅತಿಕಾಯ ಬ್ರಹ್ಮದೇವರಿಂದ ವರವನ್ನು ಪಡ್ಕೊಂಡಿರ್ತಾರೆ. ಎಷ್ಟು ಅಂಗಗಳನ್ನು ಯುದ್ಧದಲ್ಲಿ ಕಳ್ಕೊತಾನೋ ಮತ್ತು ಅದಕ್ಕಿಂತ ದ್ವಿಗುಣ ಅಂದರೆ ಎರಡು ಪಟ್ಟು ಹೆಚ್ಚಾಗಿ ಮತ್ತೆ ಪಡ್ಕೊತಾನೆ ಅಂತ. ಈ ಲಕ್ಷ್ಮಣ ಮತ್ತೆ ಬಾಣ ಬಿಟ್ಟ, ಕೈ ಮುಖಗಳನ್ನು ಕತ್ತರಿಸಿದ, 8 ಕೈ 4 ತಲೆಗಳು ತಲೆ ಎತ್ತಿ ಬಂತು. ಹೀಗೆ ಕತ್ತರಿಸ್ತಾ ಹೋಗೋದೇ ಆಯಿತು, ಮತ್ತೆ ಅದು ಬೆಳೀತಾನೇ ಬಂತು. ಯಾಕಂದರೆ ಅವರಿಗೆ ಬ್ರಹ್ಮದೇವರ ವರ ಇತ್ತು. ಲಕ್ಷ್ಮಣನಿಗೆ ಅತಿಕಾಯನನ್ನು ಕೊಲ್ಲೋದೇ ಒಂದು ಭಯಂಕರವಾಗಿರ್ತಕ್ಕಂಥ ಕಾಯಕ ಕೆಲಸ ಆಗೋಯಿತು. ಚಿಂತಾಕ್ರಾಂತನಾದ. ಕೊನೆಗೆ ಅತಿಕಾಯನ ಸಂಹಾರಕ್ಕೆ ಒಂದು ಉಪಾಯವನ್ನು ತಾನೇ ನಿರ್ಧಾರ ಮಾಡಿದ. ಬ್ರಹ್ಮಾಸ್ತ್ರವನ್ನು ಅವನ ಹೃದಯಕ್ಕೆ ಗುರಿ ಇಟ್ಟು ಬಿಟ್ಟ. ಆಗ ಅತಿಕಾಯ ಪ್ರಾಣವನ್ನು ಬಿಟ್ಟ. ನಮ್ಮೆಲ್ಲರ ಕರ್ಮಗಳು ಕೂಡ ಈ ಅತಿಕಾಯನಂತೆ ಇದೆ. ಒಂದು ಕರ್ಮವನ್ನು ಕಳ್ಕೋಬೇಕು ಅಂತ ಹೋದರೆ ಮತ್ತೆ ಅನಂತ ಕರ್ಮಗಳು ಹುಟ್ಟುತ್ತಾ ಇದೆ. ಆದ್ದರಿಂದ ಈ ಕರ್ಮವನ್ನು ಭೋಗಿಸಿ ಮುಗಿಸೋದು ಸಾಧ್ಯ ಇಲ್ಲ. ಆದ್ದರಿಂದ ಈ ಕರ್ಮಕ್ಷಯ ಅನ್ನೋದು ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಆದ್ದರಿಂದ ನಮಗೂ ಕೂಡ ಕರ್ಮಕ್ಷಯಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಉಪಾಯ. ಈ ಕರ್ಮ ಬೆಳೀಲಿಕ್ಕೆ ಮೂಲವಾಗಿದ್ದ್ಯಾವುದು? ನಮ್ಮ ಹೃದಯ, ಆತ್ಮನನ್ನು ಆವರಿಸಿಕೊಂಡಿರ್ತಕ್ಕಂಥ ಲಿಂಗ ಶರೀರ. ಕರ್ಮದ ಹೃದಯ ಅಂದರೆ ಲಿಂಗ ಶರೀರ. ಇದರೊಳಗೆ ಜೀವ ಬಂಧಿತನಾಗಿ ಇದ್ದಾನೆ. ಆದ್ದರಿಂದ ಜೀವ ಲಿಂಗ ಶರೀರದ ಬಂಧನದಿಂದ ಕರ್ಮಪಾಶಕ್ಕೆ ಕಟ್ಟು ಬಿದ್ದು ಹುಟ್ಟು ಸಾವು ಈ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರದ ಸುಳಿಗೆ ಸಿಕ್ಕಾಕ್ಕೊಂಡಿದ್ದಾನೆ. ಇದೆಲ್ಲಕ್ಕೂ ಮೂಲ ಕಾರಣವಾಗಿರ್ತಕ್ಕಂಥ ಲಿಂಗ ಶರೀರಕ್ಕೆ ನೇರವಾಗಿ ತತ್ವಜ್ಞಾನ ಅನ್ನೋ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು. ಆಗ ಭಗವಂತನ ಸಾಕ್ಷಾತ್ಕಾರ ಆಯಿತು ಅಂತಾದರೆ ಲಿಂಗ ಶರೀರ ಉಳಿಯೋದಿಲ್ಲ. ಲಿಂಗ ಶರೀರ ಭಂಗ ಆದರೆ ಕರ್ಮಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಈ ಸಂಸಾರದ ಮೂಲ ಅಂತಾದರೆ ಇದು ಲಿಂಗ ಶರೀರ. ಇದನ್ನು ಕತ್ತರಿಸಿ ಹಾಕ್ತಕ್ಕಂಥದ್ದು ಯಾವುದು ಅಂದರೆ ಬ್ರಹ್ಮಾಸ್ತ್ರ, ಭಗವಂತನ ಸಾಕ್ಷಾತ್ಕಾರ. ಇದಕ್ಕೆ ಸಾಧನ ಯಾವುದು? ಭಗವದ್ವಿಷಯಕವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಳೋದು. ಪರಮಾತ್ಮ ನಾವು ಹಿಂದೆ ತಿಳ್ಕೊಂಡಂಗೆ ಪುಣ್ಯ ಬೀಜ ಪಾಪಕರ್ಮ, ಪಾಪ ಬೀಜ ಪುಣ್ಯಕರ್ಮ, ಈ ಲೆಕ್ಕಾಚಾರವನ್ನು ನೋಡಿಕೊಂಡು ಜೀವರನ್ನು ಆಯಾ ಸ್ಥಾನಗಳಲ್ಲಿ ಇಡ್ತಾನೆ. ಹುಟ್ಟು ಸಾವಿಗಳಿಗೂ ಕೂಡ ಈ ಕರ್ಮ ಕಾರಣ ಆಗಿದೆ. ಇದರ ಹಿನ್ನೆಲೆ ಒಳಗೆ ಜೀವ 84 ಲಕ್ಷ ಯೋನಿಗಳಲ್ಲಿ ಬಳಲಿ ಬೆಂಡಾಗಿ ಹೋಗ್ತಾ ಇದ್ದಾನೆ, ಸಂಚಾರ ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಅರಿವಿಲ್ಲದೇ ಇದ್ದಂಗೆ ಸಂಚಾರ ಮಾಡ್ತಾನೆ. ಪರಮಾತ್ಮ ಪುಣ್ಯ ಪಾಪಗಳ ಲೆಕ್ಕಾಚಾರ ನೋಡ್ತಾನೆ ಹೊರತು ಇವ ಶ್ರೀಮಂತ, ಇವನು ಬಡವ, ಇವನು ದಡ್ಡ, ಇವನು ಜಾಣ, ಇವನು ಜಾತಿ ಶ್ರೇಷ್ಠ, ಕುಲಶ್ರೇಷ್ಠ, ಇವನು ಅಧಮ, ಇದು ಯಾವ ಆಡಂಬರಗಳಿಗೂ ಕೂಡ ಬೆಲೆ ಕೊಡಲ್ಲ ಭಗವಂತ. ಆದ್ದರಿಂದ ಯಾರು ಪರಮಾತ್ಮನಲ್ಲಿ ಅನನ್ಯ ಭಾವದಿಂದ ಶರಣು ಹೋಗ್ತಾರೋ ಭಗವಂತ ಅವರನ್ನು ಉದ್ಧಾರ ಮಾಡ್ತಾನೆ. ಕರ್ಮದ ಇನ್ನೊಂದು ರೀತಿಯ ವಿಭಾಗವನ್ನು ಹೇಳ್ತಾರೆ, ಜ್ಞಾತ ನಿರ್ಬೀಜ ಪುಣ್ಯಕರ್ಮ, ಅಜ್ಞಾತ ನಿರ್ಬೀಜ ಪುಣ್ಯಕರ್ಮ. ಈ ಜ್ಞಾತ ನಿರ್ಬೀಜ ಕರ್ಮ ಅಂದರೆ ಅತಿಯಾಗಿರ್ತಕ್ಕಂಥ ಕೀರ್ತಿ ಅಪೇಕ್ಷೆಯಿಂದ ದಾನ ಧರ್ಮಗಳನ್ನು ಮಾಡಿದರೆ ಜನ್ಮಾಂತರದಲ್ಲಿ ಪರಮಾತ್ಮ ಅದರ ಫಲವಾಗಿ ಉತ್ತಮ ಶರೀರವನ್ನು ಕೊಟ್ಟು, ಶರೀರಕ್ಕೆ ಉತ್ತಮ ಸುಖವನ್ನು ಕೊಟ್ಟು, ಹಿಂದಿನ ಕೀರ್ತಿ ಕೊಟ್ಟು ಕರ್ಮದ ಫಲವನ್ನು ಮುಗಿಸ್ಬಿಡ್ತಾನೆ. ಕೀರ್ತಿಗಾಗಿ ಮಾಡಿರ್ತಕ್ಕಂಥ ಕರ್ಮ ಇಷ್ಟಕ್ಕೆ ಮುಗಿದು ಹೋಗುತ್ತೆ. ಮುಂದಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಸತ್ಕರ್ಮಗಳು ಇಲ್ಲದೆ ಇದ್ದಂಗಾಗಿ ಭ್ರಷ್ಟರಾಗಿ ಹೋಗ್ತಾರೆ. ಆದ್ದರಿಂದ ಕೀರ್ತಿ ಪ್ರತಿಷ್ಠೆಗಳಿಗಾಗಿ ಕರ್ಮಗಳನ್ನು ಮಾಡದೆ ಕೇವಲ ಭಗವತ್ ಪ್ರೀತಿಯ ಉದ್ದೇಶದಿಂದಲೇ ಕರ್ಮಾಚರಣೆಯನ್ನು ಮಾಡಬೇಕು. ಇನ್ನು ಅಜ್ಞಾತ ನಿರ್ಬೀಜ ಪುಣ್ಯಕರ್ಮ ಅಂದರೆ ಸಂಕಲ್ಪ ಕೃಷ್ಣಾರ್ಪಣಗಳು ಸರಿಯಾಗಿ ಮಾಡದೆ, ಪಾತ್ರ ಅಪಾತ್ರರು ಅನ್ನೋ ವಿವೇಕ ಇಲ್ಲದೆ ಮಾಡಿರ್ತಕ್ಕಂಥ ಆ ಕರ್ಮದ ಫಲ. ಜನ್ಮಾಂತರದಲ್ಲಿ ಬಾಲಕನಾಗಿದ್ದಾಗ ಬೇಕಾದಷ್ಟು ಒಡವೆ ವಸ್ತು, ಬೆಲೆ ಬಾಳ್ತಕ್ಕಂಥ ಆಭರಣಗಳು ಎಲ್ಲದರಿಂದ ಅಲಂಕರಿಸಿಕೊಳ್ಳುವಂತಹ ಸುಕೃತವನ್ನು ಕೊಡ್ತಾನೆ. ಅದ್ರ ಮೂಲಕ ಎಲ್ಲ ತೀರಿ ಹೋಗುತ್ತೆ, ಖಾಲಿಯಾಗಿ ಹೋಗುತ್ತೆ. ಯಾಕೆ ಹೀಗಾಗತ್ತೆ ಅಂದರೆ ಅಜ್ಞಾತವಾಗಿ ಜ್ಞಾನವನ್ನು ಮಾಡಿಕೊಳ್ಳದೆ ತಿಳಿಯದೇ ಮಾಡಿದ್ದರ ಫಲವಾಗಿ, ತಿಳಿಯದೇ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಇನ್ನೂ ಬಾಲಕನಾಗಿದ್ದಾಗಲೇ ವೈಭವವನ್ನು ಅನುಭವಿಸಿ ಮುಗಿಸುವಂತೆ ಮಾಡ್ತಾನೆ. ಆ ಕರ್ಮ ಮುಂದಿನ ಸಾಧನೆಗೆ ದಾರಿ ಆಗೋದೇ ಇಲ್ಲ. ಪುನಃ ಸಬೀಜ ಕರ್ಮಗಳನ್ನು ಆಚರಿಸ್ತಾ ನಿರ್ಬೀಜ ಪುಣ್ಯ ಸಂಗ್ರಹದಲ್ಲಿ ಆ ಜೀವ ಮತ್ತೆ ತನ್ನನ್ನು ತಾನು ತೊಡಗಿಸ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ಜ್ಞಾತ ನಿರ್ಬೀಜ ಪಾಪಕರ್ಮ, ಅಜ್ಞಾತ ನಿರ್ಬೀಜ ಪಾಪಕರ್ಮ ಅಂತ ಎರಡು ಬಗೆ. ಜ್ಞಾತ ನಿರ್ಬೀಜ ಪಾಪಕರ್ಮ ಅಂದರೆ ಒಬ್ಬ ಜೀವ ತೀರ್ಥಯಾತ್ರೆಗೆ ಅಂತ ಹೊರಡ್ತಾನೆ. ಎಲ್ಲ ಕಡೆ ತಿರುಗ್ತಾ ತಿರುಗ್ತಾ ತಿರುಗ್ತಾ ಸಾಯಂಕಾಲ ಆಗೋಗುತ್ತೆ. ಪ್ರಾತಃ ಕಾಲದಲ್ಲಾಗಲಿ ಸಾಯಂಕಾಲದಲ್ಲಾಗಲಿ ಮಾಡಬೇಕಾಗಿರ್ತಕ್ಕಂಥ ಸಂಧ್ಯಾ ವಂದನೆಯನ್ನೇ ಸಂಚಾರ ಮಾಡೋ ಭರದಲ್ಲಿ ಮರೆತೇ ಬಿಡ್ತಾನೆ. ತೀರ್ಥಯಾತ್ರೆಯನ್ನು ಪವಿತ್ರ ಸಂಕಲ್ಪ ಮಾಡಿದ್ರೂ ಕೂಡ ಔದಾಸೀನ್ಯದಿಂದ ಪ್ರಾತಃ ಸಂಧ್ಯಾ ವಂದನೆಯೂ ಆಗಿಲ್ಲ, ಮಧ್ಯಾಹ್ನ ದಿನ ಸಂಧ್ಯಾ ವಂದನೆ ಅಂತೂ ಇಲ್ಲವೇ ಇಲ್ಲ, ಸಾಯಂ ಸಂಧ್ಯಾ ವಂದನೆಯನ್ನು ತ್ಯಾಗ ಮಾಡಿಬಿಟ್ಟ. ಇದರ ಫಲವಾಗಿ ಜನ್ಮಾಂತರದಲ್ಲಿ ದರಿದ್ರನಾಗಿ ಐಶ್ವರ್ಯರಹಿತನಾಗಿ ಹುಟ್ಟುತ್ತಾನೆ. ಜೀವನದಲ್ಲಿ ಯಾವುದೇ ಸಮೃದ್ಧಿ ಇಲ್ಲದೇ ಇರತಕ್ಕಂಥ ಬಡವನಾಗಿ ಕೆಟ್ಟ ಕರ್ಮಗಳನ್ನು ಮಾಡದೆ ಸತ್ಕರ್ಮದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊತಾನೆ. ಇದನ್ನೇ ಜ್ಞಾತ ನಿರ್ಬೀಜ ಪಾಪಕರ್ಮ ಅಂತ ಕರೀತಾರೆ. ಇನ್ನೊಂದು ಅಜ್ಞಾತ ನಿರ್ಬೀಜ ಪಾಪಕರ್ಮ ಅಂತ. ಹಾಗಂದರೆ ಏನು ಅಂದರೆ ದಾರಿಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಕಣ್ಣಿನಿಂದ ನೋಡಿಕೊಂಡು ಹೋಗಬೇಕು, ಶೋಧನೆ ಮಾಡಿಕೊಂಡು ಹೋಗಬೇಕು ಅಂತ ಶಾಸ್ತ್ರದ ನಿಯಮ. ದೃಷ್ಟಿಪೂತಂ ನ್ಯಸೇತ್ಪಾದಂ ಅಂತ. ನಡೆಯೋದಕ್ಕಿಂತ ಮುಂಚೆ ದಾರಿಯಲ್ಲಿ 10 ಹೆಜ್ಜೆ ದೂರದಷ್ಟು ಕಣ್ಣಿನಿಂದ ಪವಿತ್ರವಾಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳದೆ ಆ ದೂರದಲ್ಲಿ ಮನ ಬಂದಂತೆ ಹೇಗೆ ಬೇಕೋ ಹಾಗೆ ಹೋಗೋದು. ಹೀಗೆ ಹೋದಾಗ ಏನಾಗ್ತದೆ, ಕ್ರಿಮಿಕೀಟಗಳು ಅಸಂಖ್ಯಾತ ಸಂಖ್ಯೆಯಲ್ಲಿ ಪಾದಾಘಾತದಿಂದ ಸತ್ತೋಗ್ತವೆ. ಯಾವ ಜೀವಿಗಳಿಗೂ ದೇಹವನ್ನು ಕೊಡುವಂತಹ ಸಾಮರ್ಥ್ಯ ಇಲ್ಲದೇ ಇರುವಂತಹ ನಾವು ದೇಹವನ್ನು ಮಾಡಲಿಕ್ಕೆ ಸ್ವತಂತ್ರ ಇದೆಯಾ? ಇಲ್ಲ. ದೇವರು ಕೊಟ್ಟ ಶರೀರವನ್ನು ಹಾನಿ ಮಾಡಿದ್ದರ ಫಲವಾಗಿ ಅಥವಾ ನಾಶ ಮಾಡಿದ್ದರ ಫಲವಾಗಿ ಜನ್ಮಾಂತರದಲ್ಲಿ ಪಾಪಕರ್ಮದಿಂದ ಮಲಮೂತ್ರಗಳಲ್ಲಿ ಬುದ್ಧಿ ಇಲ್ಲದೇ ಇರತಕ್ಕಂಥ ಕ್ರಿಮಿಕೀಟಗಳಾಗಿ ಹೊರಳಾಡುವಂಥ ಪ್ರಸಕ್ತಿ ಬರುತ್ತೆ. ಆದರೆ ತಿಳಿಯದೇ ಮಾಡಿದ್ದರಿಂದ ದೋಷ ಕಡಿಮೆ ಅಷ್ಟೆ. ಇನ್ನು ಕರ್ಮಗಳಲ್ಲಿ ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ 3 ವಿಧ. ಇದು ಎಲ್ಲ ಜೀವರಿಗೂ ಕೂಡ ಇದ್ದೇ ಇದೆ. ಆದರೆ ಯೋಗ್ಯತೆಯನ್ನು ಸ್ವರೂಪಭೂತವಾದ ಯೋಗ್ಯತೆಗೆ ತಕ್ಕಂತೆ ಇರುವಂಥದ್ದು ಎಲ್ಲರಿಗೂ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದೇ ರೀತಿಯಾಗಿ ನಾಲ್ಕು ಆಶ್ರಮದವರಿಗೂ ಕೂಡ ಈ ಕರ್ಮಗಳ ವ್ಯವಸ್ಥೆ ಅನ್ನೋದಿದೆ. ಅದೇ ರೀತಿಯಾಗಿ ದೈಶಿಕ, ಕಾಲಿಕ, ದೈಹಿಕ, ಸ್ವಾಭಾವಿಕ ಅಂತ ಇನ್ನೊಂದು ರೀತಿಯಾಗಿ ಕರ್ಮದ ವಿಭಾಗವನ್ನು ತಿಳಿಸ್ತಾರೆ. ಇದೆಲ್ಲದರ ಜೊತೆಗೆ ಸಕಲ ಜೀವರಿಗೂ ಸಾಮಾನ್ಯವಾಗಿ ರಜಸ್ಸು ಮತ್ತು ತಮೋಗುಣಗಳಿಂದಾಗಿ ಅಹಂಕಾರ ಬರ್ತಾ ಇದೆ ಅಥವಾ ಭ್ರಮೆ. ಇದಂ ಮಯಾ ಕ್ರಿಯತೆ, ಇದಂ ಮಯಾ ನ ಕ್ರಿಯತೆ, ಇದಂ ಮಯಾ ವಿಪರೀತಂ ಕ್ರಿಯತೆ ಅಂತ. ಇದನ್ನು ನಾನೇ ಮಾಡ್ತೀನಿ, ಇದನ್ನು ನಾನು ಮಾಡೋದೇ ಇಲ್ಲ, ಅಥವಾ ಇನ್ನೇನನ್ನಾಗೋ ನಾನು ಮಾಡ್ತೀನಿ ಅಂತ. ಭಗವಂತನೇ ಎಲ್ಲವನ್ನೂ ಮಾಡ್ತಾನೆ, ನಾಹಂ ಕರ್ತ ಹರಿ ಕರ್ತ ಅನ್ನೋ ಜಾಗೃತಿನೇ ಇಲ್ಲ ಮನುಷ್ಯನಿಗೆ. ಈ ಎಲ್ಲ ವಿಧದ ಕರ್ಮ ಬಂಧನದ ಜಾಲದಲ್ಲಿ ಎಲ್ಲರೂ ಕೂಡ ಸಿಕ್ಕಾಕೊಂಡಿದ್ದೀವಿ. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಕರ್ಮದ ಸಂಕೋಲೆಗಳಿಂದ ನಾವು ಬಿಡುಗಡೆಯನ್ನು ಪಡಿಬೇಕಾದರೆ ಮುಖ್ಯ ಕರ್ಮ ಅಂದರೆ ಸ್ವತಂತ್ರ ಕರ್ತೃ ಅಂತಾದರೆ ಪರಮಾತ್ಮನೇ ಅನ್ನೋ ಎಚ್ಚರ ನಮಗೆ ದೃಢವಾಗಿ ಇರಬೇಕು. ಅದಕ್ಕೆ ದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ, ಜೀವಕರ್ತೃತ್ವದ ಭ್ರಮೆ ಬಿಡಿಸೋನ್. ನಾನೇ ಕರ್ತೃ ಅನ್ನೋ ಅಹಂಕಾರ ಅಥವಾ ಭ್ರಮೆಯಲ್ಲಿ ಮುಳುಗಿದ್ದೇನಲ್ಲ ಅದನ್ನು ನಮ್ಗೆ ಬಿಡಲಿಕ್ಕೂ ಬರ್ತಾ ಇಲ್ಲ, ಅದನ್ನು ನೀನೇ ಬಿಡಿಸೋ ಅಂತೇಳಿ ಈ ರೀತಿಯಾಗಿ. ಆದ್ದರಿಂದ ಮಹಾಭಾರತ ತತ್ಪರಿನಿರ್ಣಯದಲ್ಲಿ ತಿಳಿಸ್ತಾರೆ, ಪರಮಾತ್ಮಾನಂ ಏವ ಏಕಂ ಕರ್ತಾರಂ ವೇತ್ಯ ಪುಮಾನ್ ಸ ಮುಚ್ಚತೆ ಅಸ್ಮಾತ್ ಸಂಸಾರಾತ್ ಪರಮಾತ್ಮಾನಂ ಏತಿ ಚ. ಪರಮಾತ್ಮನೇ ಸ್ವತಂತ್ರ ಕರ್ತೃ, ಜೀವನದೇನಿದ್ರೂ ಪರಾಧೀನ ಕರ್ತೃತ್ವ ಅಂತ ಈ ರೀತಿಯಾಗಿ ನಿಶ್ಚಯ ಜ್ಞಾನವನ್ನು ಗುರುಮುಖದಿಂದ ತಿಳ್ಕೊಂಡ್ವಿ ಅಂತಾದರೆ ಆಮೇಲೆ ಸರಿಯಾಗಿರ್ತಕ್ಕಂಥ ಜ್ಞಾನ ಅನುಸಂಧಾನವನ್ನು ಮಾಡಿ ಕರ್ಮಾಚರಣೆ ಮಾಡೋದು ಸಾಧ್ಯ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅಕರ್ಮದ ವಿಶ್ಲೇಷಣೆಯನ್ನು ತಿಳಿಸುವಂಥ ಸಂದರ್ಭದಲ್ಲಿ ಹೇಳ್ತಾನೆ, ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ ಅಂತ. ಜ್ಞಾನಿಗಳ ಬುದ್ಧಿಯನ್ನು ಕೂಡ ಬದಲು ಮಾಡುವಂಥ ಶಕ್ತಿ ಈ ಕರ್ಮಕ್ಕೆ ಇದೆ. ಈ ರೀತಿಯಾಗಿ ಆಗಿ ನಾವು ಕರ್ಮ ಬಂಧನದಲ್ಲಿ ಅಥವಾ ಸಂಸಾರದಲ್ಲಿ ಸಿಕ್ಕಾಕೋಬಾರ್ದು ಅಂತಾದರೆ ಕಪಿಲರೂಪಿ ಪರಮಾತ್ಮನನ್ನು ನಾವು ಸ್ತೋತ್ರಾದಿಗಳನ್ನು ಮಾಡಬೇಕು ಅಂತ. ಇದಕ್ಕೊಂದು ದೃಷ್ಟಾಂತವನ್ನು ಕೊಡೋದಾದರೆ, ಸ್ವಯಂಭೂ ಮನು ಮತ್ತು ಶತರೂಪಾದೇವಿಯರ ಮಗಳಾಗಿರ್ತಕ್ಕಂಥವಳು ದೇವಹೂತಿ. ಈ ಕರ್ದಮ ಪ್ರಜಾಪತಿಗಳಿಗೆ ಮತ್ತು ದೇವಹೂತಿ ಇವರ ವಿವಾಹ ಆಗುವಂಗೆ ಕಪಿಲರೂಪಿ ಪರಮಾತ್ಮನೇ ವ್ಯವಸ್ಥೆಯನ್ನು ಮಾಡಿದ. ತಾನೇ ಅಲ್ಲಿ ಕಪಿಲನಾಮಕನಾಗಿ ಅವತಾರ ಮಾಡೋದಾಗೂ ಕೂಡ ನಿಶ್ಚಯವನ್ನು ಮಾಡಿದ. ಸ್ವಲ್ಪ ಕಾಲ ಕಳೆದ ಮೇಲೆ ಕರ್ದಮ ದೇವಹೂತಿಯರು ತಪಶ್ಚರ್ಯೆ ಮಾಡ್ತಿದ್ರು, ಅದು ಫಲ ಸಿಕ್ತು. ದೇವಹೂತಿಯ ಅಹಂಕಾರ ಮಮಕಾರ ರೂಪವಾಗಿರ್ತಕ್ಕಂಥ ಹೃದಯ ಬಂಧನವನ್ನು ಪರಿಹಾರ ಮಾಡುವ ದೃಷ್ಟಿಯಿಂದ ದಯಾಸಮುದ್ರನಾಗಿರ್ತಕ್ಕಂಥ ಭಗವಂತ ದೇವಹೂತಿ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿದ. ಹೇಗೆ ಪ್ರವೇಶ ಮಾಡಿದ ಅಂದರೆ, ಸಾಮಾನ್ಯ ಜನರಂತೆ ಅಲ್ಲ, ಕಾಷ್ಟದಿಂದ ಅಗ್ನಿಯಂತೆ ಕಪಿಲಲ್ಲಿಂದ ಪ್ರಾದುರ್ಭವಿಸಿದ ಅಂತ ಭಾಗವತ ವರ್ಣನೆ ಮಾಡುತ್ತೆ. ಆ ಕಪಿಲರೂಪಿ ಪರಮಾತ್ಮನ ಪ್ರಾದುರ್ಭಾವದಿಂದ ಜನ್ಮವನ್ನು ಪಾವನ ಮಾಡಿಕೊಂಡು ಕರ್ದಮ ಋಷಿಗಳು ಕರ್ತವ್ಯಕ್ಕಾಗಿ ತಪಶ್ಚರ್ಯಗಾಗಿ ಮತ್ತೆ ಕಾಡಿಗೆ ಹೊರಟರು. ಜಗದ್ಮಾತೆಯಾಗಿರ್ತಕ್ಕಂಥ ದೇವಭೂತಿ ಈ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರವನ್ನು ದೂರ ಮಾಡ್ಕೋಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ತತ್ವೋಪದೇಶಗಳನ್ನು ಕಪಿಲರೂಪಿ ಪರಮಾತ್ಮನಿಂದಲೇ ಶ್ರವಣ ಮಾಡಿದ್ಲು. ಸಾಂಖ್ಯಾಶಾಸ್ತ್ರದಿಂದ ಮೋಕ್ಷ, ಜೀವನ ಸಂಸಾರ ಬಂಧನಕ್ಕೆ ಕಾರಣವಾಗಿರ್ತಕ್ಕಂಥ ಮನಸ್ಸೇ ಬಿಡುಗಡೆಗೂ ಕೂಡ ಕಾರಣ ಆಗಿದೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋನ್. ಮನಸ್ಸನ್ನು ಶಬ್ದಾದಿ ವಿಷಯಗಳಲ್ಲಿಟ್ಟರೆ ಸಂಸಾರದ ಬಂಧ, ಅದನ್ನು ಪರಮಾತ್ಮನಲ್ಲಿ ಇಟ್ಟರೆ ಮುಕ್ತಿ ಪ್ರಾಪ್ತಿ. ಈ ಅಹಂಕಾರ ಮಮಕಾರಗಳಿಂದ ಹುಟ್ಟಿರ್ತಕ್ಕಂಥ ಕಾಮಕ್ರೋಧಾದಿಗಳು ಮನಸ್ಸಿನ ಮಲ ಅಥವಾ ದೋಷ ಅಂತ ಕರೆಸ್ಕೊಳ್ಳುತ್ತೆ. ಈ ಮನಸ್ಸಿನ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳೇ. ಭಕ್ತಿ, ಜ್ಞಾನ, ವೈರಾಗ್ಯಗಳೇ ಭಗವಂತನ ಅಪರೋಕ್ಷಕ್ಕೆ ಸಾಧನಗಳು. ಭಗವಂತನ ಪ್ರಾಪ್ತಿಗೆ ಭಕ್ತಿಯೋಗಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಮಾರ್ಗ ಅನ್ನೋದು ಶಾಸ್ತ್ರದಲ್ಲಿ ಇನ್ನೊಂದಿಲ್ಲ. ಭಕ್ತೈಕಲಭ್ಯ ಪರಮಾತ್ಮ. ದುಷ್ಟರ ಸಹವಾಸ ಭಗವಂತನ ಜ್ಞಾನಕ್ಕೆ ಪ್ರತಿಬಂಧಕ ಆಗಿದೆ, ಅದೇ ಸಜ್ಜನರ ಸಹವಾಸ ಮಾಡಿದರೆ ಮುಕ್ತಿಗೆ ಕಾರಣ ಆಗತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ಅಂತಃಶತ್ರುಗಳು ಅಂತ ಸಜ್ಜನರನ್ನು ಕಾಡಿಸ್ತಾ ಇರುತ್ತೆ. ಮರಣ ಕಾಲದಲ್ಲೂ ಯಾರು ಭಗವಂತನನ್ನೇ ಸ್ತೋತ್ರಾದಿಗಳನ್ನು ಮಾಡ್ತಾರಲ್ಲ ಅವರು ಸಜ್ಜನರು. ಸಾಧಕನಾದವನು ಅಥವಾ ಮೋಕ್ಷವನ್ನು ಅಪೇಕ್ಷೆ ಮಾಡ್ತಕ್ಕಂಥ ವ್ಯಕ್ತಿ ದುಷ್ಟರ ಸಂಘವನ್ನು ಯಾವತ್ತೂ ಬಯಸದೆ ಶಿಷ್ಟರ ಸಜ್ಜನರ ಸಂಘವನ್ನು ಮಾಡಬೇಕು, ಸದಾ ಶಾಸ್ತ್ರ ಚಿಂತನ ಮಂಥನಾದಿಗಳನ್ನು ಮಾಡಬೇಕು ಅಂತ. ಕಪಿಲರೂಪಿ ಪರಮಾತ್ಮ ತಾಯಿಯಾಗಿರ್ತಕ್ಕಂಥ ದೇವಹೂತಿಗೆ 24 ತತ್ವಗಳು, ಅವುಗಳ ಮಹತ್ವವನ್ನು ಎಲ್ಲವನ್ನು ಕೂಡ ವಿಶೇಷವಾಗಿ ಉಪದೇಶವನ್ನು ಮಾಡ್ತಾರೆ. ಜೊತೆಗೆ ಆ ಕಪಿಲರೂಪಿ ಪರಮಾತ್ಮ ಸಾತ್ವಿಕರಿಗೆ ಕರ್ಮ ಬಂಧನದ ಪರಿಹಾರವನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ. ಕರ್ಮ ನಿರ್ಹಾರಮುದ್ದಿಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇತ್ ಎಷ್ಟವ್ಯಮಿತಿ ವಾ ಅಪೃಥಗ್ಭಾವ ಸತ ಸಾತ್ವಿಕ ಅಂತ. ಸಾತ್ವಿಕನಾಗಿರ್ತಕ್ಕಂಥವನು ಕರ್ಮಗಳು ತನಗೆ ವಿಹಿತ ಅಂತ ಆಚರಣೆಯನ್ನು ಮಾಡ್ತಾನೆ ಹೊರತು ಅವುಗಳಿಂದ ಪ್ರಯೋಜನವನ್ನು ಬಯಸೋದಿಲ್ಲ. ಪಾಪವೂ ನಾಶ ಆಗಬೇಕು, ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತ ಈ ರೀತಿಯಾಗಿ ತನಗೆ ಶಾಸ್ತ್ರ ವಿಧಿಸಿರ್ತಕ್ಕಂಥ ಕರ್ತವ್ಯ ಕರ್ಮಗಳನ್ನು ಆಚರಣೆ ಮಾಡ್ತಾನೆ. ಉದಾಹರಣೆಗೆ, ತಾಯಿ ತನ್ನ ಮಕ್ಕಳನ್ನು ಬೆಳೆಸುವಾಗ ಪ್ರತಿಫಲವನ್ನು ಅಪೇಕ್ಷೆ ಮಾಡೋದಿಲ್ಲ. ಮಾತೃವಾತ್ಸಲ್ಯ ಅಂದರೆ ನಿರಪೇಕ್ಷವಾಗಿರುವಂಥದ್ದು. ಅದೇ ತಾಯಿ ಮಗು ದೊಡ್ಡವನಾದ ಮೇಲೆ ಏನಾದರೂ ಬಯಸ್ಬೋದು, ಆದರೆ ಮಗು ಇದ್ದಾಗ ಕೇವಲ ತನ್ನ ಕರ್ತವ್ಯ ಅಂಥೇಳಿ ಸಂತೋಷದಿಂದ ಲಾಲನೆ ಪಾಲನೆ ಇತ್ಯಾದಿ ಎಲ್ಲ ಮಾಡ್ತಾರೆ. ಅದರಂತೆ ಸಾತ್ವಿಕನಾಗಿರ್ತಕ್ಕಂಥ ಭಕ್ತ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾಮನೆಗಳನ್ನು ಬಿಟ್ಟು ಸಹಜವಾಗಿ ಕೇವಲ ಭಗವಂತ ಪ್ರೀತನಾಗಲಿ ಅಂತ ಭಗವಂತನ ಆರಾಧನೆಯನ್ನು ಮಾಡ್ತಾನೆ. ತಾಯಿಗೆ ಮಗು ಅನ್ನೋದು ಅತ್ಯಂತ ಪ್ರೀತಿಯ ವಸ್ತು. ಆದ್ದರಿಂದನೇ ಯಾವ ಫಲಕಾಮನೆಗಳನ್ನು ಅಪೇಕ್ಷೆ ಮಾಡದೆ ನಿರ್ಮಲವಾಗಿರ್ತಕ್ಕಂಥ ಪ್ರೀತಿಯಿಂದ ಪೋಷಣೆಯನ್ನು ಮಾಡ್ತಾಳೆ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಬಯಕೆಗಳು ಹುಟ್ಟೋದಿಲ್ಲ. ಅದರಂತೆ ಸಾತ್ವಿಕರಿಗೆ ಪರಮಪ್ರಿಯನಾದ ವಸ್ತು ಅಂದರೆ ಭಗವಂತ. ಆದ್ದರಿಂದನೇ ಫಲವನ್ನು ಬಯಸದೆ ಕರ್ತವ್ಯ ಕರ್ಮವನ್ನು ಮಾಡ್ತಾನೆ. ಶ್ರೀಮದಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನ ಬಾಲಕೃಷ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಬಾಲಕೃಷ್ಣನನ್ನು ಸ್ಥಾಪನೆ ಮಾಡೋ ಮೂಲಕ ಜಗತ್ತಿಗೊಂದು ಸಂದೇಶವನ್ನು ಕೊಡ್ತಾರೆ. ತಾಯಿ ಮಗುವನ್ನು ಹೇಗೆ ನಿಸ್ವಾರ್ಥವಾಗಿ ತನ್ನ ಕರ್ತವ್ಯ ಅಂತ ಪ್ರೀತಿ ಮಾಡ್ತಾಳೆ, ಆರಾಧನೆ ಮಾಡ್ತಾಳೋ, ಹಾಗೆ ಭಗವಂತನನ್ನು ನಿಸ್ವಾರ್ಥ ಭಾವನೆಯಿಂದ ಕರ್ತವ್ಯ, ಇಂತಹ ಅತ್ಯಂತ ನಶ್ವರವಾದ ದುರ್ಲಭವಾದ ಮನುಷ್ಯ ಜನ್ಮ ಕೊಟ್ಟಾಗ ಭಗವಂತನನ್ನು ಉಪಕಾರ ಸ್ಮರಣೆ ಕೃತಜ್ಞತಾಪೂರ್ವಕವಾಗಿ ಸ್ತೋತ್ರ ಮಾಡಿರಿ ಅಂತ ಹೇಳಿ ಈ ರೀತಿಯಾಗಿ ಜೀವರಿಗೆ ಈ ಕರ್ಮ ಸಂಕೋಲೆ ಅಥವಾ ಕರ್ಮ ಬಂಧನಕ್ಕೆ ಕಾರಣ ಎಂದರೆ ಕಾರಕ ಕ್ರಿಯಾ ದ್ರವ್ಯ ವಿಭ್ರಮ ಮೂರು ಸಂಸಾರಕ್ಕೆ ಇವು ಕಾರಣವೆನಿಸುವು. ಕಾರಕ ಭ್ರಮೆ, ಕ್ರಿಯಾಭ್ರಮೆ, ದ್ರವ್ಯ ಭ್ರಮೆ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಭ್ರಮೆಯಿಂದ ಆ ಜೀವ ಮತ್ತೆ ಮತ್ತೆ ಜನನ ಮರಣ ರೂಪವಾದ ಸಂಸಾರದಲ್ಲಿ ಬಂದು ಬೀಳ್ತಾನೆ. ಅದನ್ನು ಬಿಟ್ಟು ಪರಮಾತ್ಮನನ್ನು ಸ್ತೋತ್ರಾದಿಗಳನ್ನು ಮಾಡಿ ಅವನನ್ನೇ ಶರಣಾಗತಿ ಹೊಂದಿದರೆ ಈ ಜನನ ಮರಣ ರೂಪವಾದ ಸಂಸಾರದಿಂದ ಬಿಡುಗಡೆ. ಜೀವ ಯಾಕೆ ಸ್ತೋತ್ರ ಮಾಡಲ್ಲ ಅಂದರೆ ದಾಸರು ಸುಂದರವಾಗಿ ತಿಳಿಸ್ತಾರೆ. ಹಗಲು ನಿನ್ನ ನೆನೆಯಲ್ಲಿಲ್ಲ ಹಸಿವು ತುಷೆಯಿಂದ, ಇರುಳು ನಿನ್ನ ನೆನೆಯಲ್ಲಿಲ್ಲ ನಿದ್ರೆಯ ಬರದಿಂದ. ನಮಗೆ ಉಳಿದಂತೆ ನಾವು ಪರಮಾತ್ಮನನ್ನು ಸ್ತೋತ್ರಾದಿಗಳನ್ನು ಮಾಡೋದಕ್ಕೆ ಈ ವಿಷಯ ಪದಾರ್ಥ ಭೋಗಗಳ ಈ ಮಧ್ಯೆ ಅವನ ನೆನಪೇ ಬರೋದಿಲ್ಲ. ನಮಗೆ ನೆನಪು ಬರೋದು ಯಾವಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಎಲ್ಲ ಸುಖವಾಗಿತ್ತು ಅಂದರೆ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ಸ್ಮರಣೆ ಮಾಡೋದೇ ಇಲ್ಲ ಜೀವ. ಆ ಕಾರಣಕ್ಕಾಗಿ ಅವನು ಮತ್ತೆ ಮತ್ತೆ ಸಂಸಾರದಲ್ಲಿ ಬಂದು ಸಿಕ್ಕಾಕೋತಾನೆ. ಆ ಜೀವ ನರಕದಲ್ಲಿ ಅಥವಾ ಸ್ವರ್ಗದಲ್ಲಿ ಕರ್ಮಫಲವನ್ನೆಲ್ಲ ಅನುಭವಿಸಿದ ಮೇಲೆ ಮತ್ತೆ ಸೃಷ್ಟಿಗೆ ಬರ್ತಾನೆ. ಜನನಿ ಪಿತ ಭೂ ವಾರಿದ ಅಂಬರ ಈ ರೀತಿಯಾಗಿ 5 ಅಗ್ನಿಗಳ ಮೂಲಕ ಮತ್ತೆ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ತಾಯಿಯ ಗರ್ಭವನ್ನು ಸೇರ್ತಾನೆ. ಅಲ್ಲಿ ಆ ಗರ್ಭವಾಸದ ದುಃಖವನ್ನೆಲ್ಲ ಅನುಭವಿಸ್ತಾನೆ. ಅಪ್ಯಾಯಿನಿಯನ್ನು ನಾಡಿಯ ಮೂಲಕ ಶಿಶುವಿಗೆ ಆಹಾರ ಪದಾರ್ಥಗಳೆಲ್ಲ ತಾಯಿಯಿಂದ ಸಿಗ್ತಾ ಇದೆ. ಜೀವ ಆ ಮಲಮೂತ್ರದ ಗುಂಡಿ ಒಳಗೆ ಬಿದ್ದು ಒದ್ದಾಡ್ತಾ ಇದ್ದಾನೆ. ಕ್ರಿಮಿಗಳೆಲ್ಲ ಕಚ್ತಾ ಇದೆ. ತಾಯಿ ತಿಂದಿರ್ತಕ್ಕಂಥ ಆಹಾರದಲ್ಲಿರುವ ಖಾರ ಮೊದಲಾದವುಗಳಿಂದ ದೇಹಕ್ಕೆ ಬಾಧೆ ಆಗ್ತಾ ಇದೆ. ತಲೆಯನ್ನು ಒಂದು ಇಕ್ಕಟ್ಟಿನ ಸ್ಥಳದಲ್ಲಿ ಬಗ್ಗಿಸ್ಕೊಂಡು ಇದಾನಲ್ಲಿ ಹಿಂದಿನ ಕರ್ಮಗಳಿಗಾಗಿ ಆಗ ನಿಟ್ಟುಸಿರು ಬಿಡ್ತಾನೆ. ಏನೇನು ಕರ್ಮ ಮಾಡಿದ್ನೋ ಏನೋ, ಇಂಥ ಗರ್ಭವಾಸದ ದುಃಖ ಆಗಿದೆ. 7ನೇ ತಿಂಗಳಲ್ಲಿ ಅಲ್ಲಿ ವಾಸ ಮಾಡುವುದರಿಂದ ಆಗುವಂತಹ ದುಃಖವನ್ನು ತಿಳ್ಕೊಂಡು ಆಮೇಲೆ ಸ್ವಲ್ಪ ಚಲನೆ ಅನ್ನೋದು ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಜೀವ ಏನಾರೋ ಉತ್ತಮವಾಗಿರ್ತಕ್ಕಂಥ ಋಷಿನೋ ಅಥವಾ ದೇವತೆಯೋ ಆಗಿದ್ದರೆ ಆವಾಗ ತತ್ವಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ. ಆಗ ಗರ್ಭವಾಸದ ದುಃಖವನ್ನು ಪರಿಹಾರ ಮಾಡುವಂಥ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ ಶರಣಾಗತನಾಗ್ತಾನೆ. ಇನ್ನು ಮುಂದೆ ಇಂತಹ ಕಠಿಣವಾಗಿರ್ತಕ್ಕಂಥ ಗರ್ಭವಾಸದ ಶಿಕ್ಷೆಯನ್ನು ದುಃಖವನ್ನು ನನಗೆ ಕೊಡಬೇಡ. ಹೀಗೆ ಭಗವಂತನ ಸ್ತೋತ್ರ ಮಾಡ್ತಾ ಕಾಲ ಕಳೆಯುವ ಹೊತ್ತಿಗೆ ಪ್ರಸೂತಿ ವಾಯು ಅನ್ನನ ಹೊರಗೆ ತಳ್ಳತ್ತೆ, ಜೀವ ಭೂಮಿಗೆ ಬೀಳ್ತಾನೆ. ಆಗ ಅಲ್ಲಿ ಒಳಗಿದ್ದಾಗ ಏನು ಸ್ತೋತ್ರಾದಿಗಳನ್ನು ಮಾಡ್ತಿದ್ದೋ ಹೊರಗೆ ಬಂದಮೇಲೆ ಮರ್ತು ಹೋಯ್ತು. ಮೇಲೂ ಯಾವ ಜ್ಞಾನ ಇಲ್ಲ. ತಾಯಿ ತನಗೆ ಚಳಿಯಾದರೆ ಅದಕ್ಕೆ ಬೆಚ್ಚಗಿನ ಹೊದಿಕೆಯನ್ನು ಹೊದಿಸ್ತಾಳೆ, ತನಗೆ ಬಾಯಾರಿಕೆ ಆದರೆ ಅದಕ್ಕೂ ಬಾಯಾರಿಕೆ ಆಗ್ಬೋದು ಅಂತ ನೀರು ಕುಡಿಸ್ತಾಳೆ. ಆ ಮಗು ಏನೂ ಹೇಳಿದೆ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಹೀಗೆ ಇಷ್ಟು ಕರ್ಮದ ಉಗ್ರತೆಯನ್ನು ನಿರ್ಮಾಣ ಮಾಡಿಕೊಟ್ಟವನೇ ನಮ್ಮನ್ನು ಕರ್ಮದ ಬಂಧನದಿಂದ ಬಿಡಿಸೋದಕ್ಕೆ ಸಾಧ್ಯ. ಇಂಥ ಪರಮಾತ್ಮನನ್ನು ನಾವು ಅವಿರತವಾಗಿ ಸ್ತೋತ್ರ ಮಾಡಿದರೆ ನಮ್ಮನ್ನು ಈ ಜನನ ಮರಣ ರೂಪವಾದ ಸಂಸಾರದಿಂದ, ಈ ಗರ್ಭವಾಸಾದಿಗಳ ದುಃಖ ಎಲ್ಲವನ್ನು ಕೂಡ ಪರಿಹಾರ ಮಾಡ್ತಾನೆ. ಹೀಗೆ ಆ ದೇವಭೂತಿಕ ಕಪಿಲ ನಾಮಕ ಪರಮಾತ್ಮ ತತ್ವೋಪದೇಶ ಮಾಡ್ತಾ ಇದ್ದಾಗಲೇ ತಾಯಿಯ ಕರ್ಮಬಂಧನ ಎಲ್ಲ ಕಳ್ಕೊಂಡು ಕೊನೆಗೆ ಅವಳ ಮೃತದೇಹ ಒಂದು ನದಿಯಾಗಿ ಹರಿತು. ಕರ್ಮನಿಷ್ಠರ ಕರ್ಮಬಂಧವನ್ನು ಪರಿಹರಿಸುವ ನದಿಯಾಗಿ ಹರಿದಳು ಆ ದೇವಭೂತಿ ದೇವಿ. ಹೀಗೆ ಪ್ರತ್ಯಕ್ಷವಾಗಿ ತಾಯಿಯ ಕರ್ಮದ ಭಯವನ್ನೇ ಪರಿಹರಿಸಿರ್ತಕ್ಕಂತಹ ಕಪಿಲ ರೂಪಿ ಪರಮಾತ್ಮ ಯಾರು ಸ್ಮರಣಾದಿಗಳನ್ನು ಮಾಡ್ತಾರೋ ಅವರೆಲ್ಲರನ್ನು ಉದ್ಧಾರ ಮಾಡ್ತಾನೆ. ಕಮಪಿಲಾತಿ ಇತಿ ಕಪಿಲಃ. ಇಂತಹ ಕಪಿಲ ನಾಮಕ ಪರಮಾತ್ಮನ ಸ್ತೋತ್ರವನ್ನು ವಿಜಯದಾಸರು ಕಪಿಲರೂಪಿ ಸುಳಾದಿ ಪರಮಾತ್ಮನ ಸುಳಾದಿಯನ್ನು ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ. ಆದ್ದರಿಂದ ಈ ಜನನ ಮರಣ ರೂಪವಾದ ಸಂಸಾರದ ಬಿಡುಗಡೆಗೆ ನಾವು ಆ ಕಪಿಲರೂಪಿ ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡಬೇಕು. ಕರ್ಮ ಬಂಧನದಿಂದ ಕರ್ಮದ ನಿಮಿತ್ತವೇ ನಮಗೆ ಸಂಸಾರ ಅನ್ನೋದು ಬರ್ತಿರೋದು. ಆದ್ದರಿಂದ ಕರ್ಮದ ಗಂಟನ್ನು ಕಳ್ಕೊಳ್ಳೋ ತನಕ ನಮಗೆ ಮೋಕ್ಷ ಅನ್ನೋದಿಲ್ಲ. ಅದಕ್ಕೆ ಪಾಯಾತ್ ಗುಣೇಶಃ ಕಪಿಲಃ ಕರ್ಮಬಂಧಾತ್. ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿರ್ತಕ್ಕಂಥ ಕಪಿಲ ರೂಪಿ ಪರಮಾತ್ಮ ನಮ್ಮನ್ನು ಕರ್ಮಬಂಧದಿಂದ ರಕ್ಷಿಸು ಅಂತ ಈ ರೀತಿಯಾಗಿ ಆ ಕಪಿಲ ರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿಯೇ ಈ ಕರ್ಮದ ವಿಮೋಚನೆ ಅನ್ನೋದಾಗಬೇಕು ಅನ್ನೋದನ್ನು ತಿಳಿಸ್ತಾರೆ.